ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರತಿಯೊಬ್ಬರು ರಾಷ್ಟ್ರಭಕ್ತಿಯನ್ನ ಪ್ರದರ್ಶನ ಮಾಡಿ ಮುಂದಿನ 25 ವರ್ಷ ಅಮೃತ ಕಾಲ ಅಂತ ಏನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಅದಕ್ಕೆ ಶುಭ ಆರಂಭವನ್ನ, ಶಕ್ತಿಯುತ ಆರಂಭವನ್ನ ಮತ್ತು ರಾಷ್ಟ್ರಭಕ್ತಿ ಆರಂಭವನ್ನ ಮಾಡೋ ಸಲುವಾಗಿ 13-15 ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ಧ್ವಜವನ್ನು ಏರಿಸಿ ಎಲ್ಲರೂ ಸೇರಿ ರಾಷ್ಟ್ರಭಕ್ತಿಯಿಂದ ಮೆರೆಯೋಣ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ನೆಲಗಡಲೆ ಕೃಷಿ ಅನುಭವದ ಕುರಿತು ಬೈಂದೂರು ತಾಲೂಕಿನ ಕಂಬದ ಕೋಣೆಯ ಹಲಗೇರಿ ರಾಮಕೃಷ್ಣ ಕಾರಂತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ರಾಮಕೃಷ್ಣ ಕಾರಂತ್ ಅವರೇ ನಮಸ್ಕಾರ. ನಮಸ್ಕಾರ. ಕಳೆದ 16 ವರ್ಷಗಳಿಂದ ನೀವು ಕೃಷಿ ಮಾಡಿಕೊಂಡು ಬಂದಿದ್ದೀರಿ, ಕೃಷಿಯಲ್ಲಿ ಯಾವ ರೀತಿಯ ಬದಲಾವಣೆ ಕಾಣ್ತಾ ಇದೆ 16 ವರ್ಷಗಳಲ್ಲಿ? ಮೊದಲು ಈ ನಾಟಿ ಮಾಡ್ತಾ ಇದ್ದೇವೆ, ಇವಾಗ ಯಾಂತ್ರೀಕೃತ ಮಿಷನ್. ನಮ್ಮ ಸಾಧಾರಣ ಒಂದು 4 ವರ್ಷದ ಹಿಂದೆ ಈ ಕೃಷಿ ಯಂತ್ರಧಾರೆ ಇದರಲ್ಲಿ ನಮ್ಮ ಒಂದು ರೈತ ಸಂಘಟನೆಗೆ ಒಂದು ಪವರ್ ಟಿಲ್ಲರು, ಮಿನಿ ಟ್ರ್ಯಾಕ್ಟರು, ನಾಟಿ ಯಂತ್ರ, ಬ್ರಷ್ ಕಟರ್ 4 ಕೊಟ್ಟಿದ್ದೇವೆ. ಅವ ಪ್ರಥಮದಲ್ಲಿ ಅಲ್ಲಿ ನಾಟಿಯಲ್ಲಿ ಒಂದು ನಮ್ಮಲ್ಲಿ ಒಂದು 70 ಎಕರೆ ಜಮೀನಿದೆ, ಅದರಲ್ಲಿ ಒಂದು 15% ಜನ ಯಾಂತ್ರೀಕೃತ ಮಾಡಿದ್ದಾರೆ. ಇವಾಗ ಬರ್ತಾ ಬರ್ತಾ ನಮ್ಮ ಇದು ನೋಡಿ ಇವಾಗ ಸಾಧಾರಣ 90% ಯಾಂತ್ರೀಕೃತಕ್ಕೆ ಬದಲಾವಣೆ ಆಗಿದ್ದಾರೆ ಜನ. ಈಗ ಎತ್ತಿನಿಂದ ಊಟ ಮಾಡುವುದಕ್ಕೂ ಈ ಒಂದು ಮಿಷಿನರಿಯನ್ನು ಉಪಯೋಗಿಸಿಕೊಂಡು ನಾಟಿ ಮಾಡುವುದಕ್ಕೂ ಏನು ವ್ಯತ್ಯಾಸ ಕಾಣುತ್ತದೆ, ಏನು ಲಾಭ ಕಾಣುತ್ತದೆ ನಿಮಗೆ? ಲಾಭ ಅಂದರೆ ಮನುಷ್ಯ ಎತ್ತಿನಿಂದ ಹೂಡುವುದು ಭಾಳ ತುಟ್ಟಿ, ಅಂದರೆ ಅವರು ಒಂದು ದಿವಸಕ್ಕೆ 1.5 ಸಾವಿರ ತಗೊಳ್ತಾರೆ ಒಂದು ಮುಡಿಗೆ. ಇದು ನಮ್ಮ 1.5 ಮುಡಿಗೆ 1,000 ಆಗ್ತದೆ, ಬೇಗ ಆಗ್ತದೆ. ಈಗ ಹುಡುವ ಎತ್ತು ಇಲ್ಲ ನಮ್ಮಲ್ಲಿ, ಹುಡುವ ಎತ್ತು ಎಲ್ಲೂ ಇಡೀ ಊರಿನಲ್ಲಿ 1 ಅಥವಾ 2 ಜೊತೆ ಇದೆ. ಎತ್ತು ಆದರೆ ವರ್ಷ ಪೂರ್ತಿ ಅದನ್ನು ಸಾಕಬೇಕು, ಸಾಕಬೇಕು ವರ್ಷ ಇಡೀ ಸಾಕಬೇಕು. ಇದಾದರೆ ಮೆಷಿನರಿ ಆದರೆ ಈಗ ಇದು ಮಾಡುವಾಗ ಮೇಂಟೆನೆನ್ಸ್ ಮಾಡಿಕೊಂಡು ಡೀಸೆಲ್ ಹಾಕಿ ಓಡಿಸಿದ್ರೆ ಸಹಿ, ಬದಿಯಲ್ಲಿ ಇಡ್ಬೋದು. ಇದಾದರೆ ಒಂದು ವರ್ಷವಿಡೀ ಸಾಕಬೇಕು, ಒಂದು ಜೊತೆ ಎತ್ತೆ ಸಾಕಬೇಕಾದ್ರೆ 150 ರೂಪಾಯಿ 200 ರೂಪಾಯಿ ಬೇಕಾಗಿರ್ಬೇಕು ದಿವಸಕ್ಕೆ. ಆಮೇಲೆ ಈಗ ವಾತಾವರಣದಲ್ಲಿ ಯಾವ ರೀತಿಯ ಬದಲಾವಣೆ, ಈ ವರ್ಷದ ಒಂದು ಮಳೆ ನೋಡಿದ್ರೆ ಜುಲೈನಲ್ಲಿ ದಿಢೀರಂತ ಒಂದು 10 ದಿವಸದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿರೋದನ್ನ ನೋಡ್ತೀವಿ. ಈ ವಾತಾವರಣದ ಏರುಪೇರು ಮತ್ತು ನಿಮ್ಮ ಕೃಷಿ ಯಾವ ರೀತಿಯ ಒಂದು ಪರಿಣಾಮ ಆಗಿದೆ? ಪರಿಣಾಮ ಅಂದ್ರೆ ಈ ವರ್ಷದ ಸಾಧಾರಣ 8 June ನಾಟಿ ಮಾಡಿತ್ತು, 10 June ಮಳೆನೆ ಎಲ್ಲ ಪೂರ್ಣ ಇದರಲ್ಲಿ ಬಹಳ ಡ್ಯಾಮೇಜ್ ಆಗಿದೆ. ಮತ್ತೆ ಜುಲೈನಲ್ಲಿ ಈಗ ಜಾಸ್ತಿ ಮಳೆ ಬರಲಿಲ್ವಾ? ಇವಾಗ ಇಲ್ಲ, ಈಗ 15 ದಿವಸದಿಂದ ಮಳೆ ಇಲ್ಲ, ಮಳೆ ಇಲ್ಲ. ಕರೆಕ್ಟ್, ಈ ಮಳೆ ಈಗ ಜೋರು ಬಂದು ಆವಾಗ ಬಿಟ್ಟಿದ್ರೆ ಬೆಳೆ ಒಳ್ಳೆ ಬರ್ತೈತೆ. ಭಾರಿ ಇದಾಗಿದೆ, ಬಹಳ ನಷ್ಟ ಆಗಿದೆ. ಈಗ ಪೈರು ಮೇಲೆ ಬರುವುದೇ ತೊಂದರೆ ಆಗಿದೆಯಾ, ಹೇಗಿದು? ತುಗ್ಗಿನ ಬಯಲು ಬರುವುದಿಲ್ಲ, ಬೆಳೆ ಬರುದು ಸರ್ವ ಕಂಪ್ಲೀಟ್ ನಾಶ ಆಗಿದೆ, 90% ನಾಶ ಆಗಿದೆ. ಈಗ ಕೈಯಿಂದ ಈ ಭತ್ತವನ್ನು ನಾಟಿ ಮಾಡುವುದಕ್ಕೂ ಯಂತ್ರದಿಂದ ನಾಟಿ ಮಾಡುವುದಕ್ಕೂ ಏನು ವ್ಯತ್ಯಾಸ ಕಾಣುತ್ತೆ ನಿಮಗೆ? ಕೂಲಿಯೋದು ಜಾಸ್ತಿ, ಆದರೆ ನಮ್ಮ ಟೈಮಿನಲ್ಲಿ ಆಗುವುದಿಲ್ಲ. ಯಾಂತ್ರಿಕೃತ ಆದರೆ ದಿವಸಕ್ಕೆ ಈಗ 4 ಎಕರೆ 5 ಎಕರೆ ರೆಂಗ್ ನೆಡ್ತೇವೆ, ಅದು ಮತ್ತು ಭಾಳ ಕಡಿಮೆ ಖರ್ಚು, ಭಾಳ ಕಡಿಮೆ. 1 ಎಕರೆಗೆ 2.5 ತಾಸು ಇದು ಬೇಕಾಗುತ್ತದೆ, 2.5 ತಾಸು ಅಂದರೆ 2.5 ಸಾವಿರ ರೂಪಾಯಿ. ಅದು 1 ಎಕರೆ ನೆಡಬೇಕಿದ್ರೆ 5,000 ರೂಪಾಯಿ ಬೇಕು, ಅರ್ಧಕ್ಕರ್ಧ. ಮತ್ತು ಇಳುವರಿಯಲ್ಲೂ ವ್ಯತ್ಯಾಸ ಇದೆ. ಒಳ್ಳೆ ನೇಜಿ ತಯಾರಿಯ ಬಗ್ಗೆ ಹೇಳಿ, ಯಾವ ರೀತಿ ಒಂದು ಬದಲಾವಣೆ ಬೇಕಾಗ್ತದೆ ಇದರಲ್ಲಿ? ಈಗ ಮೊದಲು ಈ ಮಣ್ಣು ಗಾಳಿಸ್ಕೊಂಡು ಭತ್ತ ಇದು ಮಾಡ್ತಿದ್ರು. ಈಗವಾಗೆಲ್ಲ ಹೊಸ ಇದರ ಟ್ರೈ ಬಂದಿದೆ, ಟ್ರೈ ಇದರಲ್ಲಿ ಪ್ಲಾಸ್ಟಿಕ್ ಟ್ರೈ ಬಂದಿದೆ. ಟ್ರೈ ಅಲ್ಲಿ ಹಾಕಿ ಭತ್ತ ನೇಜಿ ತಯಾರು ಮಾಡಿದ್ರೆ ಆ ಟ್ಯೂ ಒಳ್ಳೇದಾಗ್ತದೆ, ಮತ್ತೆ ಇದು ಒಳ್ಳೆ ಬರ್ತದೆ. ಬೆಳೆ ಈಗ ಟ್ರೈಯಲ್ಲಿ ಹೇಗೆ ತಯಾರು ಮಾಡುದು ಹೇಳಿ ಸ್ವಲ್ಪ. ಟ್ರೈಯಲ್ ಮಣ್ಣು ಗಾಳಿಸಿ ಅದಕ್ಕೆ ಇದು ಪ್ಲಾಸ್ಟಿಕ್ ಪ್ಲೇಟ್ ಇದೆ, ಆ ಪ್ಲೇಟ್ ಲೆವೆಲ್ ಮಣ್ಣು ಕರೆಕ್ಟ್ ಹಾಕಿ ಅದರಲ್ಲಿ ನೀರು ಹಾಕಿ ಸ್ವಲ್ಪ ಕೆಸರು ಕೆಸರು ಮಾಡಿ ಮೊಕ್ಕೆ ಬರಿತ ಬೀಜ ಹಾಕಿ ಅದನ್ನ ಇದು ಮಾಡಿ. ಒಂದು ಟ್ರೈಗೆ ಎಷ್ಟು ಬೀಜ ಹಾಕ್ತದೆ? ಒಂದು ಟ್ರೈಗೆ ಅರ್ಧ ಕೆಜಿ ಬೀಜ ಹಿಡಿತದೆ. ಅರ್ಧ ಕೆಜಿ ಬೀಜ ಹಿಡಿತದೆ ಒಂದು ಟ್ರೈಗೆ. ಅದೀಗ ಎಷ್ಟು ಪ್ರದೇಶಕ್ಕೆ ನಾಟಿ ಮಾಡ್ಲಿಕ್ಕೆ ಸಾಕು? ಒಂದು ಒಂದು ಎಕರೆಗೆ ಒಂದು 80 ಮೆಟ್ರು ಬೇಕು. 25 ಕೆಜಿ ಭತ್ತ ಬೇಕು. 25 ಕೆಜಿ ಭತ್ತ ಬೇಕು. ಈಗ ಕೈಯಿಂದ ನಾಟಿ ಮಾಡೋದಿದ್ರು ಕೂಡ 25 ಕೆಜಿ ಬೇಕು. ಕೈಯಿಂದ ನಾಟಿ ಮಾಡೋದ್ರೆ ಜಾಸ್ತಿ ಬೇಕು, 30-35 ಕೆಜಿ ಬೇಕು. ಈಗ ನಮ್ಮಲ್ಲಿ ಪುನಃ ಮೆಷಿನ್ ನಾಟಿ, ಕೈ ನಾಟಿ ಇಲ್ಲ. ಇವಾಗ 90% ಮೆಷಿನ್ ನಾಟಿ ಬಂದಿದ್ದಾರೆ. ಆಮೇಲೆ ಈಗ ಭೂಮಿಯ ಸಿದ್ಧತೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟು ಈಗ ಮೆಷಿನ್ನಲ್ಲಿ ನಾಟಿ ಮಾಡುವಾಗಲೂ ಮತ್ತು ಕೈ ನಾಟಿ ಮಾಡೋದಕ್ಕೂ? ಅದು ಏನಿಲ್ಲ, ಈಗ ಟಿಲ್ಲರ್ನಲ್ಲಿ ಉಳುಮೆ ಮಾಡಿ ಟಿಲ್ಲರ್ ಟಿಲ್ಲರ್ ಫಸ್ಟ್ ಒಂದ್ಸಲ ಗೊಬ್ಬರ ಚೆಲ್ಲಿ ಒಂದ್ಸಲ, ನಂತರ ನಾಟಿ ಈಗ ಒಂದು 2 ದಿವಸ ಇದ್ದಲ್ಲಿ ಮತ್ತೊಂದ್ಸಲ ಹೂಡಿ ನಾಟಿ ಮಾಡ್ತಾರೆ. ಆಮೇಲೆ ಮಣ್ಣಿಗೆ ಈ ಒಂದು 2 ಇಂಚು ಅಥವಾ ಇತ್ತು ಹಸಿರೆಲೆ ಗೊಬ್ಬರ ಏನಾದ್ರು ಹಾಕ್ತೀರಾ? ಹಾಕ್ತಾರೆ. ಅದು ನಮ್ಗೆ ಈ ವಾತಾವರಣ ಫಸ್ಟ್ ಮಳೆ ಬೀಳುವುದಿಲ್ಲ, ಅದು ಫಸ್ಟ್ ಮಳೆ ಬಿದ್ದು ಒಂದು 15-20 ದಿವಸ ಆದ್ರೂ ಬೇಕು. 2 ಇಂಚ ಈ ಸೆಣಬಿನ ಬೀಜ ತಯಾರಾಗಬೇಕಿದೆ. ಎಲ್ಲ ವರ್ಷವೂ ವಾತಾವರಣ ಸರಿ ಇರುವುದಿಲ್ಲ. ಈ ವರ್ಷ ನಾನು ಹಾಕಿದ್ದೇನೆ, ಹಾಕಿ 8 ದಿವಸದಲ್ಲೇ ಮಳೆ ಬಂದು ಪೂರ್ಣ ಹುಟ್ಟು ಇಷ್ಟು ಬಲ 1 ಇಂಚ್ ಆಗುವಾಗಲೇ ಕೊಳ್ತೋಯ್ತು. ಸಣ್ಣ ದೊಡ್ಡದಾಗುವುದಿಲ್ಲ, ನಮ್ಮಲ್ಲಿ ಆಗುದಿಲ್ಲ, ಸಕ್ಸಸ್ ಆಗುದಿಲ್ಲ. ಆಮೇಲೆ ಈಗ ಕಳೆ ಗಿಡಗಳೆಲ್ಲ ಹೇಗೆ ಬರ್ತಾ ಇದೆ, ಅವುಗಳ ನಿಯಂತ್ರಣ ಎಲ್ಲ ಹೇಗೆ? ಕೋನಾವಿಡರೆ ಓಡಿಸೋದು ಸಾಲ್ನಾಟಿ ಮಾಡಿದ್ರೆ ಈಗ ಎಲ್ಲ ಸಾಲ್ನಾಟಿ, 100 ಸಾಲ್ನಾಟಿ. ಈ ಕೋನಾವಿಡರ್ ಓಡಿಸಿ ಇದ್ದ ಕೈಯಲ್ಲಿ ಹೆಕ್ಕಿ ತೆಗಿಬೇಕು. ಈಗ ಯಾವ ತಳಿಯ ಭತ್ತ ಇಲ್ಲಿ ಜನಪ್ರಿಯ ಆಗಿದೆ? ಎಂಒಫೋರ್ 100-100. ಯಾವ ತಳಿಯೂ ಇಲ್ಲ. ಮೊದಲು ಸ್ವಲ್ಪ ಈ ಎಂಒಫೋರ್ ಬಂದ ಎಷ್ಟು ವರ್ಷ ಆಯ್ತು? ಎಂಒಫೋರ್ ಬಂದ ಸಾಧಾರಣ 11-12 ವರ್ಷ ಆಯ್ತು ಈ ಊರಿಗೆ ಬಂದು. ಮೊದಲಿನಷ್ಟು ಇಳುವರಿ ಬರುವುದಿಲ್ಲ, ಫಸ್ಟ್ ಒಳ್ಳೆ ಇಳುವರಿ ಬರ್ತೈತಿ. ಈಗ ಒಳ್ಳೆ ಇಳುವರಿ ಅಂದ್ರೆ ಎಷ್ಟು? ಎಕರೆಗೆ 22-23 ಕ್ವಿಂಟಲ್ ಬರ್ತದೆ. 23 ಕ್ವಿಂಟಲ್ 25 ತೆಗೆದಿರೋರು ಇದ್ದಾರೆ ಎಂಒಫೋರ್ನಲ್ಲಿ. 22-23 ಕ್ವಿಂಟಲ್ ಬರ್ತದೆ. ನಮ್ದು 1 ವರ್ಷ ನಮ್ಗೆ ತಾಲೂಕು ಮಟ್ಟದಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ, 24 ಕ್ವಿಂಟಲ್ ಬಂದಿದೆ. ಆಮೇಲೆ ಈಗ ಇತ್ತೀಚೆಗೆ ಈ ಸ್ವರ್ಣಮುಖಿ ಮತ್ತೆ ಬೇರೆ ಬೇರೆ ಹೊಸ ತಳಿಗಳು ಕೂಡ ಭತ್ತದಲ್ಲಿ ಬಂದಿದೆಯಲ್ಲ, ಅದರ ಪ್ರಯತ್ನ ಮಾಡಿದ್ರ? ಇಲ್ಲ, ಈ ವರ್ಷ ಒಂದು ಹೊಸ ತಳಿ ಬಂದಿದೆ, ಬ್ರಹ್ಮ ಅಂತೇಳಿ. ಬ್ರಹ್ಮ ನಮಗೆ ಇಲ್ಲಿ ಕೃಷಿ ಬ್ರಹ್ಮ ಅವರ ಇಲ್ಲ, ಬೈಂದೂರು ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಸ್ವಲ್ಪ 1 ಎಕರೆ ಹಾಕಿದ್ದೇನೆ. ಒಳ್ಳೇದಿದೆ ಅಂದ್ರೆ ಇಳುವರಿ ಅಂದ್ರೆ ಇವಾಗ ನೋಡುವಾಗ ಬೆಳವಣಿಗೆ ಚೆನ್ನಾಗಿದೆ. ಈಗ ನೆಟ್ಟು 1 ತಿಂಗಳ 8 ದಿವಸ ಆಗಿದೆ, ಬರ್ಬೋದು. ಎಂಒಫೋರ್ಗೆ ಕಡಿಮೆ ಆಗ್ಲಿಕ್ಕಿಲ್ಲ ಅನ್ನೋದು ಉಂಟು, ಒಳ್ಳೇದಿದೆ. ಈಗ ಸ್ವರ್ಣಮುಖಿಯ ಒಂದು ವಿಶೇಷತೆ ಏನು? ಕೆಲವರೆಲ್ಲ ನಿಮ್ಮ ಸ್ನೇಹಿತರೆಲ್ಲ ಹಾಕಿರ್ಬೇಕಲ್ಲ ಸ್ವರ್ಣಮುಖಿ? ಇನ್ನೂ ರಿಸಲ್ಟ್ ಗೊತ್ತಾಗಿಲ್ಲ. ನಮ್ಮಲ್ಲೆಲ್ಲ ಹಾಕಿದ್ದಾರೆ, ಯಾವ ನಿರ್ದಿಷ್ಟ ಗೆದ್ದಾಗ ಹಾಕಿದ್ದಾರೆ ಅನ್ನೋ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಈಗ ಜನರು ಈ ಎಂಒಫೋರ್ ಅನ್ನೇ ಯಾಕೆ ಇಷ್ಟಪಡ್ತಾರೆ? ಎಂಒಫೋರ್ ಅಂದ್ರೆ ಅದರಲ್ಲಿ ಎಲ್ಲ ಈ ಕಣೆ ನಿರೋಧಕ ಶಕ್ತಿ ಇದೆ, ಇಳುವರಿ ಒಳ್ಳೆ ಬರ್ತದೆ, ಮತ್ತೆ ಈ ಹಿಳ್ಳ ಅಂತಾರಲ್ಲ ಅದು ಒಳ್ಳೆ ಬರ್ತದೆ. ಹಾಗಾಗಿ ಎಂಒಫೋರ್ನೇ ಕಾಯಸ್ ಮಾಡ್ತಾರೆ. ಸಾಮಾನ್ಯ ಒಂದು ಬುಡದಲ್ಲಿ ಎಷ್ಟು ಹಿಳ್ಳೆ ಬರ್ತದೆ? ಈಗ ನೋಡಿ, ಈಗ ನಮ್ಮ ಮ್ಯಾಷನ್ ನಾಟಿಯಲ್ಲಿ ಒಂದು ಬುಡದಲ್ಲಿ ಒಂದು 18-20 ಹಿಳ್ಳೆ ಬರ್ತದೆ. ಆದ್ರೆ ಈಗ ಈ ಸಿರಿ ಪದ್ಧತಿಯಲ್ಲಿ ನಾಟಿ ಮಾಡೋದ್ರೆ ಸ್ವಲ್ಪ ಜಾಸ್ತಿ ಬರ್ತದೆ. ಸಿರಿ ಪದ್ಧತಿಯಲ್ಲಿ ನಾಟಿ ಮಾಡೋದ್ರೆ ಒಳ್ಳೆ 85 ಹಿಳ್ಳೆ ಬರ್ತದೆ. ಸಿರಿ ಪದ್ಧತಿ ಅಂತ ಹೇಳಿದ್ರೆ ಒಂದೊಂದೇ ಹಾಕಿ ನೆಟ್ಟು ಇದು ಮಾಡಿದ್ರೆ 80-90 ಹಿಳ್ಳೆ ಬರ್ತದೆ. ನಿಮ್ಮ ಊರಿನಲ್ಲಿ ಶ್ರೀ ಪದ್ಧತಿಯನ್ನು ಅನುಸರಿಸುವ ಇದ್ದಾರ? ಶ್ರೀ ಪದ್ಧತಿ ಇಲ್ಲ, ಮೆಷನ್ ನಾಟಿ. ಶ್ರೀ ಪದ್ಧತಿ ಅಂದ್ರೆ ಸಾಲು ನೆಟ್ಟಿ ಅಷ್ಟೇ, ಈಗ ಶ್ರೀ ಪದ್ಧತಿ ಅನ್ನೋದಿಲ್ಲ, ಸಾಲು ನೆಟ್ಟಿ ಸಾಲು ನಾಟಿ. ಆಮೇಲೆ ಈಗ ಮಣ್ಣಿಗೆ ಗೊಬ್ಬರ ಕೊಡೋದ್ರ ಬಗ್ಗೆ ಹೇಳಿ, ಏನೇನು ಗೊಬ್ಬರ ಕೊಡ್ತೀರಿ, ಯಾವಾಗ ಕೊಡ್ತೀರಿ, ಹೇಗೆ ಕೊಡ್ತೀರಿ? ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಫಸ್ಟ್ ಉಳುಮೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿ. ಸಾಮಾನ್ಯವಾಗಿ ಅದು ಮೇ ಜೂನ್ ಅಲ್ಲ, ಜೂನ್ ಫಸ್ಟ್ ವಾರದಲ್ಲಿ ಕೊಟ್ಟು ನಾಟಿ ಮಾಡೋದು. ರಾಸಾಯನಿಕ ಹೆಚ್ಚಿಗೆ ಕೊಡುವುದಿಲ್ಲ, ಸ್ವಲ್ಪ ಪ್ರಮಾಣ ಕೊಡುವುದಷ್ಟು. ಯಾಕೆ ಅದು? ಕೊಟ್ಟಿಗೆ ಗೊಬ್ಬರ ಬೇಕಾದಷ್ಟು ಇದೆ ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಬೇಕಾದಷ್ಟು ಇದೆ. ರಾಸಾಯನಿಕ ಸ್ವಲ್ಪ ಕೊಡುವುದಷ್ಟು, ಸ್ವಲ್ಪ ರುಚಿ ಇರಲಿ, ಸ್ವಲ್ಪ ಪೂರ್ಣ ಸಾವಯವ ಬರೋಕೆ ಆಗೋದಿಲ್ಲ ನಮ್ಮಲ್ಲಿ. 20-22 ಕ್ವಿಂಟಲ್ ತೆಗಿಬೇಕಿದ್ರೆ ಸ್ವಲ್ಪ ರಾಸಾಯನಿಕ ಬೇಕು. ಆಮೇಲೆ ಏನೇನು ಹುಳ ಹುಪ್ಪಟ್ಟೆಗಳೆಲ್ಲ ಬರ್ತವೆ, ಏನೇನು ಸಮಸ್ಯೆ ಬರ್ತದೆ? ಸಮಸ್ಯೆ ಅಂದ್ರೆ ಸ್ವಲ್ಪ ಕಳೆದೆ ಸಮಸ್ಯೆ ಅಷ್ಟೆ, ಮತ್ತೆ ಕೀಟಬಾಧೆ ಎಲ್ಲ ಸ್ವಲ್ಪ ಕಡಿಮೆ ಅಂದ್ರೆ ಲಾಸ್ಟ್ ಈ ಕುದುರು ಬರುವಾಗ ಸ್ವಲ್ಪ ಬಿಳಿ ಬರುವುದು, ಈಗ ಸ್ವಲ್ಪ ಬೆಂಕಿ ರೋಗ ಯೂರಿಯ ಪ್ರಮಾಣ ಸ್ವಲ್ಪ ಹೆಚ್ಚಾದ್ರೆ ಈ ಬೆಂಕಿ ರೋಗ ಎಲ್ಲ ಬರ್ತದೆ. ಬಿಟ್ಟರೆ ಮತ್ತೆ ವಿಶೇಷ ಭತ್ತಕ್ಕೆ ಬರುವುದಿಲ್ಲ ಹೆಚ್ಚು. ಈ ನವಿಲಿನ ಕಾಟ ಇಲ್ಲಿಲ್ವಾ? ನವಿಲಿದೆ, ದೊಡ್ಡ ಬೈಲು ಸೇರಿ ಹೋಗ್ತದೆ. ಸರ್, ಈಗ ಒಂದ್ಸರಿ ನೀವು ಭತ್ತ ಕಟಾವಾದ ನಂತರ ನೆಲಗಡಲೆ ಬೆಳೆಯನ್ನು ಕೂಡ ಬೆಳೀತಾ ಇದ್ರಿ, ಇದರ ಬಗ್ಗೆ ಹೇಳಿ, ಹೇಗೆ ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಬಿತ್ತನೆ ಮಾಡುವಂತದ್ದು? ನೆಲಗಡಲೆ ಅಂದ್ರೆ ಈ ಕೊಯ್ಲು ಆಗ ಸಾಧಾರಣ ನವಂಬರ್ ಫಸ್ಟ್ ನಲ್ಲಿ ಎರಡು ಸಾಲ ನವಂಬರ್ ಅಕ್ಟೋಬರ್ ಎಂಡಿಗೆ ಕೊಯ್ಲು ಮಾಡ್ತೇವೆ. ನಾವು ಬೀಜ ಕೊಯ್ಲು ಮಾಡ್ಲಿಕ್ಕೆ ಕೂಡ ಮಿಷಿನರಿ ಕೊಯ್ಲು ನಮ್ಮಲ್ಲಿಲ್ಲ, ಬೇರೆ ಬರ್ತಾ ಬಾಡಿಗೆ ಯಂತ್ರದಲ್ಲಿ ಕೊಯ್ಲು ಮಾಡು, ಮತ್ತು ನವಂಬರ್ ನಲ್ಲಿ ಉಳುಮೆ ಮಾಡಿ ಶೇಂಗಾ ಹಾಕ್ತೇವೆ. ಈಗ ಕೈಯಿಂದ ಕೊಯ್ಲು ಮಾಡುವುದಕ್ಕೂ ಈ ಮಿಷಿನ್ ನಲ್ಲಿ ಕಟ್ ಮಾಡೋದಕ್ಕೆ ಏನಾದ್ರು ಲಾಭ ಕಾಣ್ತದ? ಲಾಭ ಇದೆ, ಜನ ಸಿಗುವುದಿಲ್ಲ. ಈಗ ಹುಲ್ಲು ಒಂದ್ ಸ್ವಲ್ಪ ವೇಸ್ಟೇಜ್ ಆಗ್ತದೆ, ಬತ್ತು ಸ್ವಲ್ಪ ವೇಸ್ಟೇಜ್ ಆಗ್ತದೆ, ಉಪ್ಪ ಇಲ್ಲ, ಜನ ಇಲ್ಲ, ಯಾಂತ್ರಿಕ ಹೋಗ್ಲೇಬೇಕು ನಾವು, ಜನ ಸಮಸ್ಯೆ ಮತ್ತು ಖರ್ಚು ಜನರಿಂದ ಮಾಡೋದು ಬಹಳ ಖರ್ಚು. ಮೊದಲಿನ ಗುಣಮಟ್ಟದ ಕೆಲಸವೂ ಕೂಡ ಆಗುದಿಲ್ಲ. ಆಗುದಿಲ್ಲ. ಸಾಮಾನ್ಯ ಈಗ ಒಂದು ಎಕರೆಯಲ್ಲೂ ಅಥವಾ ಒಂದು ಕ್ವಿಂಟಲ್ ಎಷ್ಟು ಖರ್ಚಾಗ್ತದೆ? ಮೆಷಿನ್ ಒಂದು ಎಕರೆ ಒಂದು ಕಾಲ ಗಂಟೆ ಬೇಕಾಗ್ತದೆ, ಸಾಧಾರಣ ಎರಡೂವರೆ ಸಾವಿರ ಬೇಕು. ಕೈಯಲ್ಲಿ ಮಾಡೋದಂತೇಳಿ 6,000 ರೂಪಾಯಿ ಬೇಕು. 6,000 ಸಾಕಾಗುದಿಲ್ಲ, 6,000 ಜಾಸ್ತಿ ಬೇಕು. ಪೂರ್ಣ ಯಾಂತ್ರಿಕತೆ ಪೂರ್ಣ. ಈಗ ಮೆಷಿನ್ ಅಲ್ಲಿ ಕಟ್ ಮಾಡಿದ ದಿವಸವೇ ಮಳೆ ಏನಾದ್ರು ಬಂದ್ರೆ ಅಲ್ಲೇ ಬಿಟ್ಟು ಬಿಡುದಾ? ಮಳೆ ಬಂದ್ರೆ ಬಿಡುವುದು, ಬಿಸಿಲು ಬಂದಾವಾಗ ಅದನ್ನ ಈಗ ಪಿಂಡಿ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಪಿಂಡಿ ಮಾಡಿ ತಕೊಂಡು ಬರು. ಸರ್, ಈಗ ನೆಲಗಡಲೆ ಕೃಷಿಯ ಬಗ್ಗೆ ಹೇಳಿ, ಇದಕ್ಕೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಮತ್ತೆ ಬಿತ್ತನೆ ಮಾಡೋದಿಲ್ಲ? ಗೊಬ್ಬರ ಹಾಕಿ ನವಂಬರ್ 10-15 ಮೇಲೆ ಗೊಬ್ಬರ ಹಾಕಿ ಎರಡು ಸಾಲ ಉಳುಮೆ ಮಾಡಿ ಇಟ್ಟು ನಂತರ ಈ ಶೇಂಗಾ ಬಿತ್ತು. ಒಂದು ಎಕರೆಗೆ 40 ಕೆಜಿ ಬೇಕಾಗ್ತದೆ. ನಮ್ಮ ಡ್ರಮ್ ಸೀಡ್ರಲ್ಲಿ ಡ್ರಮ್ ಅಂದ್ರೆ ಇದು ಕೂರ್ಗಿ ಇದೆ, ಕೂರ್ಗಿ ಬಿತ್ತನೆ ಮಾಡೋದು ನಮ್ಮ ಹತ್ರ, ಕೂರ್ಗಿ ಇದೆ, ಕೂರ್ಗಿ ಬಿತ್ತನೆ ಮಾಡ್ತೇವೆ. ಇಲ್ಲೆಲ್ಲ ಯಾವ್ದು ಈಗ ಪಾಪ್ಯುಲರ್ ಇದೆ, ಈಗ ಯಾವ ತಳಿ ನೆಲಗಡಲೆ? ಈಗ JPBD ಅಂತ ಹೇಳಿ ಹೊಸ ತಳಿ, ಈ MO4 ಅಷ್ಟೇ ಫೇಮಸ್ JPBD ಅಂತ ಹೇಳಿ. ಶೇಂಗಾ ಅಂದ್ರೆ ಭತ್ತಕ್ಕೆ MO4 ಹೇಗೋ ಶೇಂಗಕ್ಕೆ JPBD ಒಳ್ಳೆ ಇಳುವರಿ ಬರ್ತದೆ. ಈಗ ಮಣ್ಣು ಸ್ವಲ್ಪ ಮರಳು ಮಿಶ್ರಿತವಾಗಿದ್ರೆ ಒಳ್ಳೇದು ಬರ್ತದೆ ಅಂತ ಹೇಳ್ತಾರೆ ನೆಲಗಡಲೆಗೆ. ನೆಲಗಡಲೆ ಶೇಂಗಕ್ಕೆ ಒಳ್ಳೇದು ಬರ್ತದೆ. ಆಮೇಲೆ ಇದರಲ್ಲೆಲ್ಲ ಬಿತ್ತನೆ ಮಾಡಿದ ನಂತರ ಏನೇನು ಮಾಡಬೇಕು? ಗೊಬ್ಬರ ಕೊಡುವುದೆಲ್ಲ ಹೇಗೆ? ಬಿತ್ತನೆ ಮಾಡುವಾಗ ಬಿತ್ತನೆ ಮಾಡಿದ್ರ ಮೇಲೆ ಗೊಬ್ಬರ ಕೊಡುವುದಿಲ್ಲ, ಬಿತ್ತನೆ ಪೂರ್ವದಲ್ಲೇ ಗೊಬ್ಬರ ಕೊಡಬೇಕು. ಹಟ್ಟಿ ಗೊಬ್ಬರ ಕೊಡ್ತೀರ ಅದಕ್ಕೂ ಮತ್ತೆ ರಾಸಾಯನಿಕ ಕೊಡಬೇಕು. ಶೇಂಗಕ್ಕೆ ರಾಸಾಯನಿಕ ಬೇಕಾಗ್ತದೆ, DAP ಪೊಟಾಷಿಯಂ ಬೇರೆ ಕಾಂಪೋಸ್ಟ್ ಗೊಬ್ಬರ ಬೇಕೇ ಬೇಕಾಗ್ತದೆ. ಅದೀಗ ರಾಸಾಯನಿಕ ಗೊಬ್ಬರ ಕೊಡುದು ಮೇಲ್ಗೊಬ್ಬರವಾಗಿ ಕೊಡುದ? ಮೇಲ್ಗೊಬ್ಬರ ಅಲ್ಲ, ಫಸ್ಟ್ ಉಳುಮೆಯಲ್ಲೇ ಹಾಕಬೇಕು. ಉಳುಮೆಯಲ್ಲೇ ಒಂದು ಎಕರೆ ನೆಲಗಡಲೆ ಮಾಡುದ್ರೆ ಎಷ್ಟು ಹಾಕ್ಬೇಕು? ಒಂದು ಎಕರೆ ನೆಲಗಡಲೆಗೆ ಒಂದು 40 ಕೆಜಿ ನಿಮ್ಮ ಒಂದೇ ಸೂಪರ್ ಒಂದೇ DAP, ಒಂದು 40 ಕೆಜಿ DAP, ಒಂದು 20 ಕೆಜಿ ಪೊಟಾಶ್ ಹಾಕ್ಬೇಕು. ಅದು ಕೈಯಲ್ಲಿ ಹಾಕುದಾ ಹೇಗೆ? ಯಾವ್ದು ಗೊಬ್ಬರ ಕೊಡುದು? ಗೊಬ್ಬರ ಬಿಚ್ಚನೆ ಬಿಕ್ಕುದು, ಬಿಕ್ಕುದು ಗದ್ದೆ ಬಿಕ್ಕುದು. ಆಮೇಲೆ ಈಗ ಒಂದ್ಸತಿ ಮೊಳಕೆ ಬಂದ ಮೇಲೆ ಈಗ ಮಣ್ಣನ್ನು ಏರ್ ಹಾಕುದು ಅಂತ ಸಾಲು ಮಾಡುವುದೆಲ್ಲ ಬೇಕಾಗ್ತದ? ಇಲ್ಲ, ಕಳೆ ಹುಟ್ಟುತ್ತದೆ, ಅಲ್ಲಿ ಕೈಯಲ್ಲಿ ಕೀಳ್ಬೇಕು. ಇವಾಗೆಲ್ಲ ಕೆಮಿಕಲ್ಸ್ ಬಂದಿದೆ, ಹಾಕಿ 4 ದಿವಸದಲ್ಲಿ ಮೆಡಿಸಿನ್ ಹೊಡೆದ್ರೆ ಸ್ವಲ್ಪ ಕಳೆ ನಿಯಂತ್ರಣ ಆಗ್ತದೆ. ಆದ್ರೆ ಅದು ಕೆಲವರು ಮೆಡಿಸಿನ್ ಹೊಡಿತಾರೆ, ಕೆಲವರು ಕೈಯಲ್ಲ ಕೀಳ್ತಾರೆ. ಆಮೇಲೆ ಇದರಲ್ಲೆಲ್ಲ ನೆಲಗಡಲೆ ಎಲ್ಲ ಏನೇನು ಸಮಸ್ಯೆ ಬರ್ತದೆ? ಈಗ ಕೀಟ ರೋಗಗಳು ನೆಲಗಡಲೆಗೆ ಈ ಎಲೆ ಚುಕ್ಕೆ ರೋಗ, ಈ ಎಲೆ ಸುಲ್ಟಿ ಇದು, ಮತ್ತೆ ಲಾಸ್ಟ್ ಒಂದು 2 ತಿಂಗಳ ಮೇಲೆ ಎಲೆ ತಿನ್ನು ಹುಳ ಬರ್ತದೆ, ದೊಡ್ಡದು ಕಂಬಳಿ ಹುಳ. ಕಂಬಳಿ ಹುಳ ನವಾಟ ಅಂತ ನಮ್ಮಲ್ಲಿ ಅಂತಾರೆ ಅದು. ಈಗ ಯಾರು ಮೆಡಿಸಿನ್ ಹೊಡೋದಿಲ್ಲ, ಒಂದು 6 ವರ್ಷದಿಂದ ಎಲ್ಲ ಮೆಡಿಸಿನ್ ಹೊಡಿತಿದ್ರು, ಮನೆ ಮನೆ ಪಂಪ್ ಇತ್ತು ಹೊಡಿತಿದ್ರು. ಇವಾಗ ಯಾರು ಒಂದು ಇದು ಒಂದು ತಿನ್ಕೊಂಡು ಹೋಗ್ತದೆ ಅಂತೇಳಿ ಯಾರು ಮೆಡಿಸಿನ್ ಹೊಡೆಯುವುದಿಲ್ಲ. ಈಗ ಮೆಡಿಸಿನ್ ಹೊಡಿತಾ ಇದ್ದಾಗ ಅದೇನ ಹತೋಟಿ ಆಗ್ತಾ ಇತ್ತ? ಇಲ್ಲ, ಇದು ಗೊತ್ತಾಗಿಲ್ಲ. ಈಗ ಮೆಡಿಸಿನ್ ಹೊಡೆಯದೇ ಇದ್ದಾಗ ಹೇಗೆ ಅದು ಹತೋಟಿ ಆಗ್ತದೆ? ತೊಟ್ಟಿ ಅಂದ್ರೆ ಒಂದಕ್ಕೊಂದು ಇದು ಇರುತ್ತೆ. ಈ ಕೊಕ್ಕರೆ ನಮ್ಮಲ್ಲಿ ಕೊಕ್ಕರೆ ಅಂತಿದೆ, ಎಲ್ಲ ಹೆಕ್ಕಿ ತಿಂತವೆ. ಯಾವುದು ಈ ಗಿಡಕ್ಕೆ ಬರುವುದು 8 ದಿವಸ ಸ್ವಲ್ಪ ಕುಂಠಿತ ಆಗ್ಬೋದು, ಆ ವಿಷ ಹೊಡೆದು ನಮ್ಮ ಜಾನುವಾರಿಗೆ ಹಾಕ್ತೇವೆ ಕೊಣ್ಣೆ, ಅದನ್ನೆಲ್ಲ ಆಗೋದ್ರಿಂದ ಹೊಡೆಯುವ ನಮ್ಮಲ್ಲಿ ಹೊಡೆಯುವುದೇ ಇಲ್ಲ ಈಗ ಮೆಡಿಸಿನ್. ರಾಸಾಯನಿಕ ರಹಿತವಾಗಿ ಸಾವಯವ ರೀತಿಯಲ್ಲಿ ಕೃಷಿ ಮಾಡಬಹುದು. ಸಾವಯವಕ್ಕೆ ಬರುವುದು ಕಷ್ಟ ಸ್ವಲ್ಪ. ಅಲ್ಲ, ಈ ಸಿಂಪರಣೆ ಇಲ್ದಿದ್ರು ಕೂಡ ಆಗ್ಬೋದು. ರಾಸಾಯನಿಕ ಗೊಬ್ಬರ ಕೊಡ್ಬೇಕಾಗತ್ತೆ. ಈ ಮತ್ತೆ ನಿಮ್ ಮೆಡಿಸಿನ್ ಹೊಡಿಬೇಕಂತೇನಿಲ್ಲ, ನಮ್ಮಲ್ಲಿ 6 ವರ್ಷದಿಂದ ಟ್ರೈಲ್ ಮಾಡಿದ್ರೆ ಯಾರು ಹೊಡೆಯುವುದಿಲ್ಲ. ಆಮೇಲೆ ಈಗ ನವೆಂಬರ್ ನಲ್ಲಿ ನೀವು ಬಿತ್ತನೆ ಮಾಡಿದ್ರೆ ಯಾವಾಗ ಕೊಯ್ಲಿಗೆ ಬರ್ತದೆ? ಅದು 100 ದಿವಸ ಬರ್ತದೆ. 100 ದಿವಸ? 90 100 ದಿವಸ ಬರ್ತದೆ. ಕೆಲವು ವೆರೈಟಿ 100 ದಿವಸ, ಕೆಲವು ಮಾರ್ಚಲ್ಲಿ ಬರ್ತದೆ. ಈ ವರ್ಷ ಸ್ವಲ್ಪ ಕಟಾವು ಲೇಟ್ ಆಯ್ತು, ಬಿತ್ತನೆ ಲೇಟ್ ಆಯ್ತು, ಸ್ವಲ್ಪ ನೆಲಗಡ್ಲೂ ಆಗಿಲ್ಲ. ನೆಲಗಡ್ಲೆ ನೆಲಗಡ್ಲೆ ಕೀಳುದಕ್ಕೆ ಮಿಷನ್ ಕೇಳೋಕು ಮಿಷನ್ ಬರಲ್ಲ, ಕೈಯಲ್ಲೇ ಮಾಡ್ತಾರೆ. ಬರ್ತದೆ ಬರ್ತದೆ, ತೊಂದರೆ ಎಲ್ಲ ಕೈಯಲ್ಲೇ ಕೇಳು. ಆಮೇಲೆ ಬೇಸಿಗೆಯಲ್ಲಿ ತರಕಾರಿ ಅಂತ ಏನಾದ್ರು ಮಾಡ್ತೀರಾ? ತರಕಾರಿ ಮನೆ ಖರ್ಚಿಗಾಗೋಷ್ಟು ಮಾತ್ರ ಗದ್ದೆಯಲ್ಲಿ ಮಾಡೋದು, ಮನೆಯಲ್ಲಿ. ಆಮೇಲೆ ರಾಮಕೃಷ್ಣ ಕಾರಂತರೆ, ನೀವು ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಕೃಷಿಗೆ ಪೂರಕವಾಗಿ ಹಸು ಸಾಕಣೆ ಕೂಡ ಬೇಕು ಅಂತ, ಏನ್ ಅನಿಸ್ತದೆ ನಿಮಗೆ? ಹೈನುಗಾರಿಕೆ ಈಗ ಮನೆಯಲ್ಲಿ ಜಮೀನು ಇರೋದ್ರಿಂದ ಹೈನುಗಾರಿಕೆ ಒಳ್ಳೆ ಲಾಭದಾಯಕ, ಏನು ತೊಂದರೆ ಇಲ್ಲ. ಈಗ ನಮ್ಮ ತಂದೆ ಕಾಲದಿಂದ ಹೈನುಗಾರಿಕೆ ಮಾಡಿದ್ದು. ಸಾಧಾರಣ 77ನೇ ಇಸವಿಯಲ್ಲಿ ಈ ಏರಿಕೆ ಜರ್ಸಿ ಹಾಲಿಸ್ಟಿನ್ ತಂದದ್ದು, ಉಡುಪಿಯಿಂದ ತಗೊಂಡ್ಬಂದು ನಮ್ಮ ತಂದೆಯವರು. ಅದನ್ನ ಮುಂದುವರ್ಸ್ಕೊಂತ ಈಗ ಅವರಷ್ಟು ದನ ಎಲ್ಲ ಇಲ್ಲ, ನಾನೊಂದು 3-4 ದನ ಇದೆ ಮನೆ ಹತ್ರ, ಸೊಸೈಟಿ ಇದೆ. ನಿಮ್ಮ ಖರ್ಚಿಗೆ ಅಲ್ಲಿ ಸಾಕಾಗದಂದ್ರೆ ಕೃಷಿಗೆ ಬೇಕಾದ ಎಲ್ಲ ಗೊಬ್ಬರ ಸಿಗ್ತದೆ? ಕೃಷಿಗೆ ಬೇಕಾದಷ್ಟು ಸಿಗ್ತದೆ, ನಮ್ಗೆ ಹೊರಗೆ ಕೊಡ್ತೇನೆ ನಾನು ಗೊಬ್ಬರ ಕೊಡ್ತೇನೆ. ಈಗ ಮೊದಲೆಲ್ಲ ಸೊಪ್ಪು ಹಾಕಿ ಎಲ್ಲ ಹಟ್ಟಿ ಮಾಡ್ತಾ ಇದ್ರಲ್ಲ, ಈಗ ಬಾಚಿ ಹಟ್ಟಿ ಅಂತೆಲ್ಲ ಮಾಡ್ಕೊಂಡಿದ್ರಿ, ಈ ಗೊಬ್ಬರ ಮಾಡೋದು ಹೇಗೆ? ಗೊಬ್ಬರ ಮಾಡೋದಂದ್ರೆ ನಮ್ದು ಮ್ಯಾಟ್ ಹಾಕಿದ್ದು, ಅದಕ್ಕೆ ಸಗಣಿ ಬಸ್ಸಾಗ ಗೊಬ್ಬರ ತೊಟ್ಟಿ ಇದೆ, ಕಾಂಕ್ರೀಟ್ ತೊಟ್ಟಿ ಇದೆ, ಸಿಮೆಂಟ್ ಕಲ್ಲು ಕಟ್ಟಿ ಸಿಮೆಂಟ್ ಹಾಕಿದ್ದು ತೊಟ್ಟಿ ಇದೆ, ಎರಡು ತೊಟ್ಟಿ ಇದೆ. ಎರಡು ಗೊಬ್ಬರ ಮಾಡ್ತೇವೆ. ಎರಡು ಗೊಬ್ಬರ ಅಂದ್ರೆ ಈ ಮಳೆಗಾಲ ಈ ಪೀರಿಯಡ್ ಅಲ್ಲಿ ಆಗ್ತದೆ, ವೈಶಾಖದಲ್ಲಿ ತಿನ್ನೋದಿಲ್ಲ. ಮಾಡಿ ಜಗ ತಗೊಳ್ಳಿ, ಚಪ್ಪರ ಹಾಕಿದೆ. ಈಗ ಮಸ್ತು ಎರಡು ಗೊಬ್ಬರ ಇದೆ. ಈ ಎರೆಹುಳು ಗೊಬ್ಬರದ ಒಂದು ಉಪಯೋಗ ಹೇಗೆ, ಈಗ ನಿಮ್ಮ ಭತ್ತದ ಕೃಷಿಗಾಗಬಹುದು, ನೆಲಗಡಲೆ ಕೃಷಿಗಾಗಬಹುದು, ಅಥವಾ ತೋಟಕ್ಕಾಗಬಹುದು, ಹೇಗೆ ಬಳಕೆ ಮಾಡ್ತಿರೋದು? ಬಿಕ್ಕು ಶೇಂಗಾ ಲೆಕ್ಕ ಇಲ್ಲ, ನಾವು ಲೆಕ್ಕ ಇಡೋದಿಲ್ಲ, ಇದ್ದಷ್ಟು ಹಾಕೋದು. ಹೌದು, ಸಾಕಾಗ್ತದೆ ನಮ್ ಗೊಬ್ಬರ ಸಾಕು. ಆಮೇಲೆ ಗ್ಯಾಸ್ ಸಿಲಿಂಡರ್ ಬಗ್ಗೆ ನೀವು ಅವಾಗ ಮಾತಾಡ್ತಾ ಇದ್ರಿ, ನಿಮ್ಮಲ್ಲಿ ಒಂದು ಈ ಗೋಬರ್ ಗ್ಯಾಸ್ ಘಟಕವು ಕೂಡ ಇತ್ತು, ಅದನ್ನ ನಿಲ್ಲಿಸಿದೀರಿ ಅಂತ, ಈಗ ಹೇಗನ್ಸ್ತದೆ ನಿಮಗೆ? ನೋಡಿ, ನಮ್ಮ ತಂದೆ ಕಾಲದಲ್ಲಿ 75ನೇ ಇಸವಿಯಲ್ಲಿ ಗೋಬರ್ ಗ್ಯಾಸ್ ಮಾಡಿದ್ರು. ಫಸ್ಟ್ ಫೈಬರ್ ಡ್ರಮ್ ಬಂದದ್ದು, ಫೈಬರ್ ಡ್ರಮ್ ಫಸ್ಟ್ ತಂದದ್ದು ಈ ಕೋಟೇಶ್ವರದಲ್ಲಿ ಇದೆ. ಅದನ್ನ ತಗೊಂಡು ಬಂದು ಮಾಡಿದ್ರು. ಇವಾಗ ನಮ್ಮ ಸಾಧಾರಣ ಈಗ 2 ವರ್ಷದಿಂದ ಡ್ರಮ್ ಹಾಳಾಗಿದೆ, ಗ್ಯಾಸ್ ಬರುವುದಿಲ್ಲ, ಅದು ಒಳಗೆ ಆಂಗ್ಲರ್ ಇಂಗ್ಲರ್ ಎಲ್ಲ ಹೋಗಿದೆ. ಒಂದ್ಸರಿ ರಿಪೇರಿ ಮಾಡಿದ್ದೇನೆ, ಈಗ ಮತ್ತೆ ಪುನಃ ಅದು ಇದಾಗಿದೆ, ಗ್ಯಾಸ್ ಬರುವುದಿಲ್ಲ. ಆದರೆ ಈಗ ಗ್ಯಾಸ್ ಸಿಲಿಂಡರ್ ಉಪಯೋಗಿಸ 600 ರೂಪಾಯಿ ಇದ್ದಿತ್ತು 2 ವರ್ಷದ ಹಿಂದೆ, 600 ರೂಪಾಯಿ. ಈಗ 1000 ನಿನ್ನೆ ತಗೊಂಡಿದ್ರೆ 1135 ರೂಪಾಯಿ. ಈಗ ತಿಂಗಳಿಗೆ ಒಂದು ಅಂಡೆ ಬೇಕು. ಈಗ ಅದು ಎಷ್ಟು ಬಿದ್ದರೂ ಗೋಬರ್ ಗ್ಯಾಸ್ ಬೇಕು. ಮನೆ ಖರ್ಚಿಗೆ ತಿಂಗಳಿಗೆ ಒಂದು ಸಿಲಿಂಡರ್ ಬೇಕು. ಕಾರ್ಯಕ್ರಮ ಕಾರ್ಯಕ್ರಮ ಮಾಡೋದಾದ್ರೆ ಬೇರೆ ತಗೋಬೇಕು. ಈಗ ಮತ್ತೆ ಗೋಬರ್ ಗ್ಯಾಸ್ ಬೇಕು ಅಂತ, ಬೇಕೇ ಬೇಕು ಗೋಬರ್ ಗ್ಯಾಸ್ ಮಾಡ್ಬೇಕು. ಮತ್ತೆ ಪುನಃ ಅದಾಗ ಒಂದೇ ಡ್ರಮ್ಮು, ಹೊಸ ಡ್ರಮ್ ತರಬೇಕು, ಇಲ್ಲಾದ್ರೂ ಬೇರೆ ಪ್ಲಾಂಟೇಶನ್ ಮಾಡ್ಬೇಕು ಗೋಬರ್. ಹೌದು, ಒಂದು 20-30 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಪರವಾಗಿಲ್ಲ. ಮತ್ತೆ 20-30 ಸಾವಿರ ಖರ್ಚು ಮಾಡಿದ್ರೆ ಒಂದು 10-20 ವರ್ಷ ಬರ್ತದೆ. ನಮ್ಗೆ ಅಷ್ಟ ನಮ್ಮ ಸಂಸಾರಕ್ಕಾಗುವಷ್ಟು ಗ್ಯಾಸ್ ಬೇಕಾದಷ್ಟು ಬರ್ತದೆ. ದನ ಇದೆ, 4 ದನ ಇದೆ, ತೊಂದರೆ ಇಲ್ಲ. ನಾವು ಇನ್ನು 10 ವರ್ಷ ದನ ಸಾಕ್ತೇವೆ. ಗೋಬರ್ ಅಂದ್ರೆ ಸಿಲಿಂಡರ್ ಈಗ ಖರ್ಚು ಮಾಡುವ ಯೋಚನೆ ಇಲ್ಲ. ಸಿಲಿಂಡರ್ ಈಗ ಮಾಡಿಲ್ಲ, ಮಾಡಬೇಕು. ಸರ್, ಈಗ ಇದರಲ್ಲಿ ಒಂದು ನಿರ್ವಹಣೆ ಕ್ರಮ ಅಂದ್ರೆ ಪ್ರತಿ ದಿವಸ ಏನೇನು ಮಾಡಬೇಕಾಗ್ತದೆ ಗೋಬರ್ ಗ್ಯಾಸ್ ಘಟಕದಲ್ಲಿ? ಗೋಬರ್ ಗ್ಯಾಸ್ ಘಟಕದಲ್ಲಿ ಏನೇ ಇದಿಲ್ಲ, ಅದು ಒಂದು 10-20 ಕೆಜಿ ಹಾಕಿದ್ರೆ ಸ್ವಲ್ಪ ಗ್ಯಾಸ್ ಹೆಚ್ಚು ಬರ್ತದೆ, 10 ಕೆಜಿ ಹಾಕಿದ್ರೆ ಸ್ವಲ್ಪ ಕಡಿಮೆ. ಕರಡಿ ಬಿಟ್ಟರೆ ಸಹಿ, ಎಷ್ಟು ನೀರು ಹೊಂಡಕ್ಕೆ ಹೋಗ್ತದೆ, ಏನು ತೊಂದರೆ ಇಲ್ಲ. ಈ ದ್ರವ ರೂಪದಲ್ಲಿ ಗೊಬ್ಬರವನ್ನು ಏನಾದ್ರು ಕೊಡ್ತೀರಾ ಅಥವಾ ಅದನ್ನು ಒಣಗಿಸ್ತೀರಾ? ಒಣಗಿಸಿ ಕೊಡುವಂತಾರೆ. ಬೇರೆ ಯಾವ್ದಾದ್ರು ಡ್ರೈ ಇದ್ರೆ ಅದ್ರ ಮೇಲೆ ಹಾಕಿ ಸ್ವಲ್ಪ ಗಟ್ಟಿ ಮಾಡಿಯೇ ಕೊಡುವುದು, ಯಾರೋ ಗೊಬ್ಬರ ಮಾಡ್ತೇವೆ. ಬಹಳ ಸಂತೋಷ ರಾಮಕೃಷ್ಣ ಕಾರಂತ ಅವರೇ. ಹೈನುಗಾರಿಕೆಯನ್ನ ಮಾಡ್ತಾ ಇದ್ರಿ, ಭತ್ತದ ಕೃಷಿಯನ್ನ, ನೆಲಗಡಲೆ ಕೃಷಿಯನ್ನ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನೆಲಗಡಲೆ ಕೃಷಿಯ ಅನುಭವದ ಕುರಿತು ಬೈಂದೂರು ತಾಲೂಕಿನ ಕಂಬದಕೋಣೆ ಹಲ್ಗೇರಿಯ ರಾಮಕೃಷ್ಣ ಕಾರಂತವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

ಎಲ್ಲ ಹೂವ ತನ್ನಿರಿ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರೀ.